ಹವಾಮಾನ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗೆ ಆಗುವ ತೊಂದರೆಗಳಿಗೆ ಪರಿಹಾರ ಕುರಿತು ವಿಚಾರ ಸಂಕಿರಣ ಜರುಗಲಿದೆ. ಈ ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ದ್ರಾಕ್ಷಿ ಬೆಳೆಗಾರರ ಸಂಘ ಪ್ರಾದೇಶಿಕ ಕಚೇರಿ ವಿಜಯಪುರ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದ ನುರಿತ ವಿಜ್ಞಾನಿಗಳು ಮಾಹಿತಿ ನೀಡಲಿದ್ದಾರೆ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ಈ ವಿಚಾರ ಸಂಕಿರಣದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರ್ನಾಟಕ ದ್ರಾಕ್ಷಿ ಬೆಳೆಗಾರರ ಸಂಘ ಪ್ರಾದೇಶಿಕ ಕಚೇರಿ ವಿಜಯಪುರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ, ಕಾರ್ಯದರ್ಶಿಗಳಾದ ಸಿದ್ದಗೊಂಡ ರುದ್ರಗೌಡರ್ ಮತ್ತು ಸಂಘದ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ಎಲ್ಲ ಸದಸ್ಯರುಗಳು ಮನವಿ ಮಾಡಿದ್ದಾರೆ. ಜರುಗಲಿರುವ ಸ್ಥಳ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಕನಕದಾಸ ಭವನದಲ್ಲಿ ಇದೇ ಸೆಪ್ಟೆಂಬರ್ 21, 22 ಹಾಗೂ 23ರಂದು ಬೆಳಿಗ್ಗೆ 10 ಗಂಟೆಗೆ. ರೈತ ಬಾಂಧವರೇ, ಮರೆಯದೆ ಭಾಗವಹಿಸಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಣ್ಣಿನ ಮಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಜಮಖಂಡಿ ತಾಲೂಕು ಸಾವಳ್ಗಿ ಗ್ರಾಮದ ತವನಪ್ಪ ಚಂದು ಅಲಗೂರು ಅವರ ಹೊಲದಲ್ಲಿದ್ದೀವಿ. ಇವರು ಮೂಲತಃ ಕಬ್ಬು ಬೆಳೀತಾರೆ, ಅದರ ಜೊತೆಗೆ ಕಬ್ಬನ್ನು ಸಂಸ್ಕರಣೆ ಮಾಡಿ ಬೆಲ್ಲ ಮತ್ತು ಕಬ್ಬಿನ ಹಾಲು ತೆಗೆದು ಮಾರಾಟ ಮಾಡ್ತಾರೆ. ಬನ್ನಿ ಇವರನ್ನ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ತವನಪ್ಪ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಾನು ತವನಪ್ಪ ಅಲಗೂರು ಅಂತೇಳಿ, ಸಾವಳ್ಗಿ ಗ್ರಾಮ. ಮೂಲತಃ ನಮ್ಮ ಪೂರ್ವಿಕರು ಕೃಷಿ ಕುಟುಂಬದಿಂದ ಬಂದವರು. ನಾನು ಕೃಷಿ ಮಾಡಿಕೊಂಡೇ ಬಂದವನು. ಈಗ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇರಿ? ಸುಮಾರು ನಾನು 90ನೇ ಇಸ್ವಿಯಲ್ಲಿ ಶಾಲೆ ಬಿಟ್ಟು ಸೋಷಿಯಲ್ ವರ್ಕ್ ಮುಖಂಡರ ಜೊತೆ ಆಕ್ಟಿವಿಟಿ ಮಾಡ್ತಾ ಒಂದು 4-5 ವರ್ಷ ಕಾಲ ಕಳೆದೆ. ಆವಾಗ 90 ಅಂದರೆ ನಮ್ಮ ಚಿಕ್ಕಪಡಸಲಿಗಿ ಬ್ಯಾರೇಜ್ ನಿರ್ಮಾಣ ಹಂತ. ಸಿದ್ದು ನ್ಯಾಮಗೌಡರು ಫಾಲೋವರ್ಸ್ ಆಗಿ ಕೆಲವು ದಿವಸ ಕೆಲಸ ಮಾಡಿದ್ವಿ. ನಂತರ ನಮ್ಮ ಫಾದರ್ ಏನು ಮಾಡಿದರು, ಗಾಣಸಟ್ಟು ಕಬ್ಬು ಬೆಳೆಯೋದು ಆ ಜವಾಬ್ದಾರಿ ನಮಗೆ ಕೊಟ್ಟರು. ಆಮೇಲೆ ಒಕ್ಕಲ್ತನ ಮಾಡಿಕೊಂಡು ಅದೇ ಜೀವನ ಕಂಟಿನ್ಯೂ ಮಾಡ್ಕೊಂಡು ಬಂದುಬಿಟ್ಟಿವಿ. ಅಲ್ಲಿ ಹಿಡ್ಕೊಂಡು ಒಕ್ಕಲ್ತನದಲ್ಲೇ ನಾವು ಮುಂದುವರ್ಕೊಂಡು ಬಂದಿದ್ದೀವಿ ರೀ. ಅಂದರೆ ಈಗ ಸುಮಾರು ವರ್ಷಗಳಿಂದ ಒಕ್ಕಲ್ತನ ಮಾಡ್ತಾ ಬಂದಿದ್ದೀರಾ, ಏನೇನು ಬೆಳೀತಿದ್ದೀರಿ? ಮೂಲತಃ ನಮ್ಮಲ್ಲಿ ತೋಟದಾಗ ರೀ ಗೋವಿನ ಜೋಳ, ಗೋಧಿ, ಕಡಲೆ ಇಂಥದ್ದು ಜಾಸ್ತಿ ಮಾಡ್ತಿದ್ದಾರೆ. ನಮ್ಮ ತಂದೆಯವ್ರದ್ದೆಲ್ಲ ಕೂಡು ಕುಟುಂಬ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆಯವರು 5 ಮಂದಿ ಅಣ್ಣ ತಮ್ಮರೇ, ದೊಡ್ಡ ಒಕ್ಕಲ್ತನ. ಅವಾಗ ಕಬ್ಬನೂ ಬೆಳೀತಿದ್ದಾರೆ, ಭತ್ತ ಬೆಳೀತಿದ್ರು, ಈ ಥರ ಎಲ್ಲ ಬೆಳ್ಕೊಂಡು ಬಂದಿದ್ದಿತ್ರಿ. ಆನಂತರ ಈ ಕುಲ್ಲಾ ಲಾವಣಿ ಇದು ಕಮ್ಮಿ ಆಗಿಬಿಟ್ಟಿತ್ರಿ, ಕಬ್ಬಿನ ತೋಟಗಳು ಜಾಸ್ತಿ ಆದ್ರಿಂದ ಅಲ್ಲಿ ಹಿಡ್ಕೊಂಡು ಕಂಟಿನ್ಯೂ ಕಬ್ಬನ್ನೇ ಜಾಸ್ತಿ ಬೆಳ್ಕೊಂಡು ಬಂದಿದ್ದೀವಿ. ಹೊಳೆದಂಡಿ ಜಮೀನೆಲ್ಲ ಕಬ್ಬ ಬೆಳಿತೀವಿ ರೀ, ಮಡ್ಡೆ ಜಮೀನು ದ್ರಾಕ್ಷಿ ಇದು ಆಗ್ತಾರೆ. ಈಗ ಒಟ್ಟು ಎಷ್ಟು ಎಕರೆ ಇದೆ ನಿಮ್ಮಲ್ಲಿ? ಈಗ ನಮ್ಮ ಕಾಕಾಗಳದೆಲ್ಲ ಡಿವೈಡ್ ಆದ ಬಳಕ್ರೆ. ನಮ್ಮ ಪಾಲಿಗೆ ನಮ್ಮ ಅಂದ್ರೆ ನಮ್ಮ ನಮ್ಮ ತಂದೆಗೆ ನಾವು 3 ಜನ ಮಕ್ಕಳು ರೀ. 3 ಜನ ಮಕ್ಕಳೊಳಗೆ ನಡುವಿನ ಒಬ್ಬ ಬೇರೆ ಅದಾನೆ ರೀ, ಸಣ್ಣವ ನಾನು ಕೂಡಿದ್ದೀವಿ. ನಮಗೆ ಒಟ್ಟು 12 ಎಕರೆ ಜಮೀನು ಇದೆ ರೀ. 12 ಎಕರೆ ಜಮೀನಿದಾಗ ಒಂದು 2 ಎಕರೆ ದ್ರಾಕ್ಷಿ ರೀ, ಉಳಿದು 10 ಎಕರೆ ಕಬ್ಬು ಬೆಳಿತೀವಿ ರೀ. ಅದು ನದಿ ದಂಡೆಗಿದೆ ರೀ. ಕಬ್ಬು ಇದು ಸಾವಯವ ಕೃಷಿ ಮಾಡ್ತೀರಾ? ಹೇಗೆ ಸಾವಯವನೂ ಮಾಡ್ತೀವಿ ರೀ, ಎಲ್ಲಾನು ನಮಗೆ ಸಾವಯವ ಮಾಡೋದು ನೀಗ್ಲಾರ್ದಕ್ಕಾಗಿ ಬೇರೆದವರಿಗೆ ಒಂದು ಕಂಡೀಷನ್ ಪ್ರಕಾರ ಮಾಡ್ಲಿಕ್ಕೆ ಸಾಗುವಳಿ ಮಾಡ್ಲಿಕ್ಕೆ ಕೊಟ್ಟಿವಿ. ಅವರು ಸಾವಯವ ಮಾಡೋದಿಲ್ಲ ರೀ, ಕೆಮಿಕಲ್ ಮಾಡ್ತಾರೆ. ನಾವೇನು ಮಾಡ್ತೀವಿ ಅಷ್ಟೇ ಸಾವಯವ ಮಾಡ್ತೀವಿ ರೀ. ಒಂದು 2-2.5 ಎಕರೆ ನಾವು ಸಾವಯವ ಮಾಡ್ಕೊತೀವಿ. ಈಗ ಕೃಷಿ ಕಬ್ಬು ಬೆಳೆಯೋದು ಅಲ್ಲದೆ ಒಂದು ಸಂಸ್ಕರಣಾ ಘಟಕ ಒಂದು ಪ್ರಾರಂಭ ಮಾಡಿದ್ದೀರ ಇಲ್ಲಿ, ಬೆಲ್ಲ ಮತ್ತು ಕಬ್ಬಿನ ಹಾಲನ್ನು ಉತ್ಪನ್ನ ಮಾಡಿ ಮಾರಾಟ ಮಾಡ್ತೀರಾ. ಸೊ ಈ ಒಂದು ಘಟಕನ ಹೇಗೆ ಪ್ರಾರಂಭ ಮಾಡಿದ್ರಿ, ಸ್ಫೂರ್ತಿ ಏನು? ಇದು ನಂತರ ಏನಾಯ್ತೀರಿ, ನಾವು ಕಬ್ಬು ಬೆಳೆಯೋದಾಯ್ತ್ರಿ, ಮಧ್ಯದಾಗ ಶುಗರ್ ಫ್ಯಾಕ್ಟ್ರಿ ಚಾಲೂ ಆದ್ಮೇಲೆ ನಮ್ಮ ಮೂಲತಃ ಕಬ್ಬಿನ ಗಾಣಗಳಿದ್ದು ಅದನ್ನೆಲ್ಲ ತೆಗೆದುಬಿಟ್ಟಿವಿ ರೀ. ತೆಗೆದ ಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಕೊಡೋಕೆ ಆಯ್ತಿದ್ದೀವಿ ರೀ. ಶುಗರ್ ಫ್ಯಾಕ್ಟ್ರಿ ಅವರು ಕಬ್ಬಿನ ತೂಕದಲ್ಲಿ ಮೋಸ, ಆಮೇಲೆ ಸರಿಯಾದ ಟೈಮ್ ಕಬ್ಬು ಒಯ್ಯದೇ ಇರೋದು, ಇವೆಲ್ಲ ತೊಂದರೆಗಳು. ಒಂದು ವೇಳೆ ಕಬ್ಬನ್ನು ಒಯ್ದರೆ ಸರಿಯಾದ ಟೈಮ್ಗೆ ಬಿಲ್ ಕೊಡದೇ ಇರೋದು, ಬಿಲ್ ಕೊಡೋ ಟೈಮ್ಗಾದರೂ ಏನಾದರೂ ಡೈವರ್ಷನ್, ನಾವು ಅಕೌಂಟ್ ನಂಬರ್ ಕೊಟ್ಟದ ಇದಕ್ಕೆ ದುಡ್ಡು ಕಳಿಸದೆ ಬೇರೆ ಅಕೌಂಟ್ ನಂಬರಿಗೆ ಕಳಿಸೋದು, ಸುಮ್ಮನೆ ಉದ್ದೇಶಪೂರ್ವಕ ಹರಾಸ್ಮೆಂಟ್ ಮಾಡೋದು, ಇವೆಲ್ಲ ನನಗೊಂಥರ ಹಿಂಸೆ ಅನಿಸ್ತು. ಅದೇ ಸಂದರ್ಭನಾಗ ನಾನು ಅಚಾನಕ್ ಪುನಃ ಎಕ್ಸಿಬಿಷನ್ಗೆ ಹೋಗಿದ್ದೆ ರೀ. ಅಲ್ಲಿ ಈ ಕಬ್ಬನ್ನು ಬೈ ಪ್ರಾಡಕ್ಟಾಗಿ ಏನು ಮಾಡಬೇಕು, ಅದನ್ನು ವ್ಯಾಲ್ಯೂ ಆ್ಯಡೆಡ್ ಅಂದ್ರೆ ಅದರದ ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಗಮನಹರಿಸಿ ನೋಡಿದೆ. ಅಲ್ಲಿ ಒಬ್ಬರು ಒಂದು ಕಬ್ಬಿನ ಜ್ಯೂಸ್ ಬಾಟಲ್ ಪ್ಯಾಕ್ ಮಾಡ್ಕೊಂಬಂದಿದ್ದನ್ನು ನೋಡಿದೆ. ಅಲ್ಲಿಗೆ ವಿಚಾರ ಮಾಡಿದೆ ಸರ್. ನಾನು ಬಂದ ಮೇಲೆ ಇಲ್ಲಿ ಬಸವೇಶ್ವರ ಸ್ಟೆಪ್ನಾಗ ಅಲ್ಲಿ ಹೋಗಿ ಇನ್ಕ್ವೈರಿ ಮಾಡಿದ್ದಾರೆ. ಅವರು ಇಲ್ಲ ಸೆನ್ಸಿಟಿವ್ ಐತಿ, ನೀವು ಬೇರೆ ಏನಾದರೂ ಸೂಕ್ಷ್ಮ ವಿಚಾರ ಮಾಡಿ ಕೈ ಹಾಕ್ರಿ ಅಂತಂದ್ರೆ. ಆನಂತರ ನಾನು ತೋಟಗಾರಿಕಾ ಯೂನಿವರ್ಸಿಟಿ ಒಳಗೆ ಇನ್ಕ್ವೈರಿ ಮಾಡಿದ್ದೀರಿ, ಅವರು ಮೈಸೂರು ಸಿ ಎಫ್ ಟಿ ಆರ್ ಐ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸಿ ಎಫ್ ಟಿ ಆರ್ ಐ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅಲ್ಲೆಲ್ಲ ಅವರು ಟೆಕ್ನಾಲಜಿ ಟ್ರೈನಿಂಗು ಎಲ್ಲನೂ ಮಾಡಿಕೊಟ್ಟರೆ. ಅದನ್ನು ಮಾಡಿಕೊಂಡು ಬಂದಮೇಲೆ ಮಷಿನ್ ಅರೇಂಜ್ ಮಾಡ್ಕೊಳ್ಳೋದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್. ಅದಕ್ಕೆ ಪುನಾಕ್ ಹೋದೆ ರೀ, ಗುಜರಾತ್ ಅಹಮದಾಬಾದ್ ಹೋದೆ ರೀ, ರಾಜ್ಕೋಟ್ ಹೋದೆ, ಆಮೇಲೆ ಕೊಯಮತ್ತೂರು ಹೋದೆ ರೀ, ಎಲ್ಲ ಕಡೆ ಅಡ್ಡಾಡಿ ನೋಡಿದ್ರೆ ಪರ್ಫೆಕ್ಟ್ ಅದಕ್ಕೆ ಟೆಕ್ನಿಷಿಯನ್ ಯಾರೂ ಇದ್ದಿದ್ದಿಲ್ಲ ರೀ. ಅಂದರೆ ಈ ಡಿಸೈನ ಹಿಂಗೆ ಮಾಡಬೇಕು, ಇದಕ್ಕೆ ಇಂತಿಂಥದ ಮಷಿನ್ ಬೇಕಂತ ಹೇಳೋರು ಯಾರೂ ಇದ್ದಿದ್ದಿಲ್ಲ ರೀ. ಅದಕ್ಕೆ ನಾನು ಒಂದು ವರ್ಷ ಅಡ್ಡಾಡಿದೆ ರೀ. ಇನ್ನೊಬ್ಬರು ನಮ್ಮ ಸೀನಿಯರ್ ಒಬ್ಬರು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ, ಗುರುರಾಜ್ ವಾಳ್ವೇಕರ್ ಅಂತೇಳಿ, ಅವರು ಜರ್ನಲಿಸ್ಟ್ ರೀ, ಕನ್ನಡ ಪ್ರಭಾ ವರದಿಗಾರ ರೀ. ಅವರು ನಾವು ಸೇರಿಕೊಂಡು ಗುಜರಾತ್ ಎಲ್ಲ ತಿರುಗಾಡಿ ಮಾಹಿತಿ ಕಲೆಕ್ಟ್ ಹಾಕ್ಕೊಂಡು ಬಂದಮೇಲೆ ಒಂದು ಸಾರಿ ಕೂತು ಅಂತೆ ಸಿ ಎಫ್ ಟಿ ಆರ್ ಐದವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ಇದಕ್ಕೆ ಯಾವ ಟೈಪ್ ಮಷಿನ್ ಬೇಕ್ರಿ, ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಿದ್ಮೇಲೆ ಅವ್ರದ್ದು ಮಾರ್ಗದರ್ಶನ ಮೇಲೆ ಮಷಿನ್ ಎಲ್ಲ ಸೆಟಪ್ ಮಾಡ್ಕೊಂಡ್ರಿ. ಲಾಸ್ಟ್ ಜನವರಿ ಒಳಗೆ ಅದಕ್ಕೊಂದು ರೂಪ ಸಿಕ್ಕಿತ್ತು ರೀ, ನಮ್ಮದು ರೂಪ ಬಂತು ರೀ. ಆವಾಗ ಅವರು ಸೈಂಟಿಸ್ಟ್ ಮೈಸೂರು ಅವ್ರು ಬಂದು ಆ ಮಷಿನ್ ಎಲ್ಲ ಟೆಸ್ಟ್ ಮಾಡಿ ನಮಗೆ ಸ್ಯಾಂಪಲ್ ತೆಗೆದುಕೊಟ್ಟು ರೆಡಿ ಮಾಡಿಕೊಟ್ರಿ. ಅಲ್ಲಿ ಹಿಡ್ಕೊಂಡು ರನ್ ಆಯ್ತು ರೀ. ಡಿಸೆಂಬರ್ 2021 ಡಿಸೆಂಬರ್ ಒಳಗೆ ಅದನ್ನು ಉದ್ಘಾಟನೆ ಮಾಡಿಕೊಂಡ್ರಿ. ಮಾಡಿ ಸಾಧಾರಣಿಗೆ ಒಂದೂವರೆ ವರ್ಷಕ್ಕೆ ಬಂತ್ರಿ, ಏನು ತೊಂದರೆ ಇಲ್ಲ, ಕರೆಕ್ಟ್ ನಡೆದಿದ್ರೆ. ಒಂದೇ ಒಂದು ಮಾರ್ಕೆಟ್ ಕಾಂಪಿಟೇಷನ್ ಇದ್ದೇ ಇದ್ದದ್ದು, ಮಾರ್ಕೆಟ್ ನಾವೇ ಕ್ಯಾಪ್ಚರ್ ಮಾಡ್ಕೋಬೇಕು, ಜನರಿಗೆ ಪರಿಚಯ ಮಾಡಬೇಕು, ಆ ನಿಟ್ಟಿನಾಗ ಮೂವ್ ಆಗ್ತಾ ಇದ್ದೀವಿ ರೀ. ಒಂದು ರೀ, ಈ ಬರೀ ಕಬ್ಬಿನ ಹಾಲು ಪ್ಯಾಕ್ ಮಾಡೋದು ಒಂದೇ ಅಲ್ಲ ರೀ, ಅದರ ಜೊತೆಗೆ ಕಬ್ಬಿನಿಂದ ಬೈ ಪ್ರಾಡಕ್ಟ್ ಏನೇನು ಆಗ್ತಾವ ಅದನ್ನು ಎಲ್ಲ ರೆಡಿ ಮಾಡೋಕ್ಕೆ, ಅದನ್ನು ಟೆಕ್ನಾಲಜಿ ಮಾಹಿತಿ ಎಲ್ಲ ಮೈಸೂರವ್ರು ಕೊಟ್ಟಿದ್ದಾರೆ. ಅದರಿಂದ ನಾವು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತೀವಿ ರೀ, ಬೆಲ್ಲದೊಳಗೆ ಬೇರೆ ಬೇರೆ ಫ್ಲೇವರ್ ಮಾಡ್ತೀವಿ ರೀ, ಲಿಂಬು, ಪುದೀನ, ಶುಂಠಿ, ಏಲಕ್ಕಿ, ತುಪ್ಪ, ಒಂದು ಮಿಲ್ಕಿ ಬೆಲ್ಲ ಅಂತೇಳಿ ಒಂದು ಮಾಡ್ತೀವಿ ರೀ. ಹಾಲಿನ ಪ್ರಮಾಣ ಜಾಸ್ತಿ ಇರ್ತದೆ, ಹಾಲಿನ ಪ್ರಮಾಣ ಜಾಸ್ತಿ ಇರೋದರಿಂದ ಒಂಥರ ಅದು ಪೇಡೆ ಬರ್ತದಲ್ಲ ರೀ, ಆ ಸ್ವಾದ ಬರ್ತದೆ ರೀ, ಬೆಲ್ಲದಲ್ಲೇ ಪೇಡೆ ಮಾಡಿದಂಗೆ ರೀ ಅದು. ಈಗ ನಾರ್ಮಲ್ಲಾಗಿ ಕೋವಾ ತೊಗೊಂಡು ಕೋವಾದೊಳಗೆ ಸಕ್ಕರೆ ಹಾಕಿ ಪೇಡೆ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಕ್ವಾಲಿಟಿ ಮತ್ತು ಟೇಸ್ಟ್ ಭಾರಿ ವ್ಯತ್ಯಾಸ ಬರ್ತದೆ ರೀ. ಈ ಎಲ್ಲ ಪ್ರಾಡಕ್ಟ್ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದೀವಿ ರೀ. ಇನ್ನು ಮಾರ್ಕೆಟ್ ಸಪೋರ್ಟ್ ಬೇಕು ಈ ಯೂನಿಟ್ ಹಾಕಲಿಕ್ಕೆ. ಬ್ರ್ಯಾಂಡಿಂಗು ಮತ್ತು ಮಾರ್ಕೆಟಿಂಗು ಸಪೋರ್ಟೆಡ್ ಕೆಪೆಕ್ದವರು ಮತ್ತು ಕೃಷಿ ಇಲಾಖೆಯವರು ನಮ್ಮ ಜಿಲ್ಲಾ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನವರು ಭಾರಿ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ರೀ. ಮತ್ತು ಕೃಷಿ ಇಲಾಖೆ ಮುಖಾಂತರ PMFME ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನೇ ರೀ, ಅಂದರೆ ಪ್ರಧಾನಮಂತ್ರಿ ಕಿರು ಆಹಾರ ಘಟಕ ಅಂತೇಳಿ ಆ ಯೋಜನೆ ಒಳಗೆ ಇದಕ್ಕೆ ಸಬ್ಸಿಡಿನೂ ತೊಗೊಂಡಿವಿ ರೀ, ಸಬ್ಸಿಡಿ ನೆರವು ಸಿಕ್ಕಿದೆ ರೀ, 15 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ. ಆಮೇಲೆ ಕೆನರಾ ಬ್ಯಾಂಕಿನಿಂದ ಸಾಲ ರೂಪದಾಗೂ ಸಹಾಯ ಮಾಡಿದ್ದಾರೆ. ಈ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂದು ಇಂಡಸ್ಟ್ರಿ ಇದರೊಳಗೆ ಕೃಷಿಯಿಂದ ನಾವು ಇಂಡಸ್ಟ್ರಿ ಕಡೆ ಮುಖ ಮಾಡಿಕೊಂಡು ಡೆವಲಪ್ ಆಗೋ ಒಂದು ನಿಟ್ಟಿನಾಗೆ ಇದೀವಿ ರೀ. ಇದರ ಜೊತೆಗೆ ನನಗೆ ಈ ಇಂಡಸ್ಟ್ರಿ ಒಳಗೆ ಜ್ಯೂಸು, ಬೆಲ್ಲ ಇವ್ರನ್ನೆಲ್ಲನೂ ಈ ಸೇಫ್ ಮಾಡಕ್ಕೆ ರೀ, ಅಂದರೆ ಅವ್ರದ್ದು ಲೈಫ್ ಹಾಳಾಗಬಾರ್ದಂಗೆ ಶೇಖರಣೆ ಮಾಡಲಿಕ್ಕೆ ಇನ್ಫಿಕೋಲ್ಡ್ ಅಂತೇಳಿ ಒಂದು ಕಲ್ಕತ್ತಾದ ಕಂಪ್ನಿ ರೀ, ಅದು ಕೋಲ್ಡ್ ಸ್ಟೋರೇಜ್ ರೀ, ಕಂಪ್ಲೀಟ್ ಎಲ್ಲ ಸೋಲಾರ್ ಸಿಸ್ಟಮ್ ರೀ. ಆ ಸೋಲಾರ್ ಸಿಸ್ಟಮ್ನಿಂದ ಅದು ವರ್ಕ್ ಆಗ್ತದೆ ರೀ, ಸುಮಾರು 5 ಟನ್ ಕೆಪಾಸಿಟಿ ಇದೆ ರೀ. ಅದನ್ನು ನಮಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟದವರು ಸೆಲ್ಕೋ ಕಂಪ್ನಿಯವರು, ಸೆಲ್ಕೋ ಸೋಲಾರ್ ಕಂಪ್ನಿಯವರು. ಅದಕ್ಕೆ ಫಂಡಿಂಗ್ ಸಹಾಯಧನ ಕೊಟ್ಟವರು ಭಾರತೀಯ ವಿಕಾಸ್ ಟ್ರಸ್ಟ್ ಅಂತೇಳಿ ಮಣಿಪಾಲಕ್ಕೊಂದು ನಮ್ಮದು ನ್ಯಾಷನಲ್ ಲೆವೆಲ್ ಟ್ರಸ್ಟ್ ಇದೆ ರೀ, ಆ ಟ್ರಸ್ಟ್ನವರು ಒಂದು 10 ಲಕ್ಷ ರೂಪಾಯಿ ನಮಗೆ ಸಹಾಯಧನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 4 ಲಕ್ಷ. ಈ ಎಲ್ಲ ಸೌಲಭ್ಯಗಳನ್ನು ತಗೊಂಡು ನನ್ನ ಯೂನಿಟ್ ನಡೆಸ್ತಾ ಇದ್ದೇನೆ ರೀ, ಯಾವುದೇ ರೀತಿ ತೊಂದರೆ ಇಲ್ಲ. ಈ ಥರ ಯೂನಿಟ್ಗಳನ್ನು ನಾವು ಬೇರೆ ಬೇರೆ ನಮ್ಮಲ್ಲಿ ದ್ರಾಕ್ಷಿ ಬೆಳೆಯುವಂಥ ರೈತರು ಜಾಸ್ತಿ ಇದ್ದಾರೆ, ಅವ್ರು ಏನು ಮಾಡ್ತಾರೆ, ನಾನು ಅದನ್ನೇ ಮಾಡ್ಕೊಂಡು ಬಂದವ ಇದ್ದೀನಿ ರೀ, ಈ ದ್ರಾಕ್ಷಿ ಮಾಡಿಕೊಂಡು ಒಣ ದ್ರಾಕ್ಷಿ ಇದು ಮಾಡಿ ಬೇರೆ ಯಾರ್ದೋ ಕೋಲ್ಡ್ ಸ್ಟೋರೇಜ್ನಾಗ ಇಟ್ಟು ಅವರಿಗೆ ನಾವು ಪರ್ ಟನ್ ಪರ್ ಮಂತ್ 600 ರುಪೀಸ್ ಪೇ ಮಾಡಬೇಕಾಗತ್ತೆ. ಅದು ಈ ಮಾರ್ಕೆಟಿಂಗ್ ಪರಿಸ್ಥಿತಿ ಒಳಗೆ ಇವತ್ತಿನ ಧಾರಣೆ ಒಳಗೆ ಅವ್ರಿಗೆಲ್ಲ ಬಾಡಿಗೆ ಕೊಟ್ಟು ಟ್ರಾನ್ಸ್ಪೋರ್ಟ್ ಕೊಟ್ಟು ಹಮಾಲಿ ಕೊಟ್ಟು ಇದು ಮಾಡಿದ್ರೆ ರೈತಗೇನೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ರೀ. ಇಂತಿಂಥ ಸರ್ಕಾರದ ಮತ್ತು ಖಾಸಗಿ ಕಂಪನಿಯವ್ರದ್ದು ಸಹಾಯ ತಗೊಂಡು ಬೇರೆ ಬೇರೆ ರೈತರು ಇಂಥ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಮಾಡ್ಕೊಳ್ಳೋದು ಚಲೋ ಅಂತ ನನ್ನ ಅನಿಸಿಕೆ ರೀ. ಅಂದರೆ ಈಗ ಕೋಲ್ಡ್ ಸ್ಟೋರೇಜ್ ಏನು ಮಾಡಿದ್ದೀರಾ, ಇದಕ್ಕೆ ಒಂದು ಸುಮಾರು 14 ಲಕ್ಷ ಆಗುತ್ತೆ. ಒಂದು 3-4 ಜನ ರೈತರು ಸೇರಿ ಒಟ್ಟಾರೆ ಒಂದು ಕೋಲ್ಡ್ ಸ್ಟೋರೇಜ್ ಹಾಕ್ಕೊಂಡು ಅವರೆಲ್ಲ ಹಂಚ್ಕೊಬಹುದಲ್ಲ. ಆ ಥರ ರೈತರು ಒಕ್ಕಟ್ಟಾಗೋದು ಭಾಳ ಕಮ್ಮಿ ಸರ್. ಮಾಡಿದರೆ 2-3 ರೀತಿ ಅನುಕೂಲ ಆಗುತ್ತೆ ರೀ. ಬರೀ ನಾನು ಹೇಳೋದೀಗ ಮನುಕದ ಒಂದೇ ಹೇಳಿದೆ ರೀ. ಇದು ಬಿಟ್ಟು ವೆಜಿಟೇಬಲ್ ಸ್ಟಾಕ್ ಮಾಡ್ಬೋದು ರೀ, ಹಣ್ಣು ಸ್ಟಾಕ್ ಮಾಡ್ಬೋದು ರೀ. ಈಗ ಇವತ್ತೇನೋ ಟೊಮೆಟೊ ಬಂತು, ಹಾರ್ವೆಸ್ಟಿಂಗ್ ಇವು ಮಾಡಲೇಬೇಕದ್ರಿ, ಅದನ್ನು ಹೊಲ್ದಾಗ ಬಿಡಕ್ಕೆ ಬರೋದಿಲ್ಲ ರೀ. ಅದನ್ನು ಹಾರ್ವೆಸ್ಟ್ ಮಾಡಿ ಒಂದು 10-15 ದಿವಸ ರೀ ನಾವು ಸೇಫ್ ಇಡ್ಬೋದು. ಅಂದರೆ ಮಾರ್ಕೆಟ್ ರೇಟ್ ಹೆಂಗಿರ್ತದೆ ರೀ, ಇವತ್ತಿದ್ದು ನಾಳೆ ಇರೋದಿಲ್ಲ, ಒಂದು ವಾರದಾಗ ವೇರಿಯೇಷನ್ ಹಾಕಿರ್ತೈತಿ. ಆ ಥರನೂ ರೈತರು ಉಪಯೋಗ ಮಾಡ್ಕೋಬೋದು ರೀ ಸ್ಟಾಕ್ ಮಾಡಿ. ಅಂದರೆ ಈಗ ಹೆಚ್ಚಿಗೆ ಉತ್ಪನ್ನ ಇದ್ದಾಗ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ನಂತರ ಮಾರಾಟ ಮಾಡ್ಬೋದು ರೀ. ಈಗ ಇವತ್ತು ನಾವು ಹಾರ್ವೆಸ್ಟ್ ಮಾಡಿದ್ದೆ ಇವತ್ತು ರೇಟ್ ಸಿಗೋದಿಲ್ಲ ರೀ. ಯಾಕೆ ನಾವು ರೈತರು ಅಂದ ಕೂಡಲೇ ಎಷ್ಟೇ ಬೆಳೀತಾನೆ ಅಂದರೂ ಕ್ವಿಂಟಲ್ ಮೇಲರೆ ಬೆಳೀತಾನೆ ರೀ, ಟನ್ಗಟ್ಟಲೆ ಬೆಳೀತಾನೆ, ಅದು ದೊಡ್ಡದು ರೀ. ಅದನ್ನು ಒಂದು ವಾರ ನಾವು ಸ್ಟೋರ್ ಮಾಡಿದ್ರೆ ನೆಕ್ಸ್ಟ್ ನಾವು 10 ರೂಪಾಯಿ ರೇಟ್ ಸಿಕ್ಕರು ರೀ, ನಾವು ಆ ಸ್ಟೋರ್ ರೂಮಿಂದ ಏನು ಇನ್ವೆಸ್ಟ್ ಮಾಡಿರ್ತೀವಿ ಅದು ರಿಫಂಡ್ ಆಗಿಬಿಡ್ತದೆ ರೀ. ಆ ನಿಟ್ಟಿನ ನಮ್ಮ ರೈತರು ವಿಚಾರ ಮಾಡ್ಬೇಕ್ರಿ, ಮಾಡಿದ್ರೆ ಒಳ್ಳೆಯದೈತೆ ರೀ. ಈಗ ಒಟ್ಟಾರೆ ಹೇಳಬೇಕು ಅಂದ್ರೆ ಇದು ಸುಮಾರು 1.5 ವರ್ಷದಿಂದ ಈ ಒಂದು ಘಟಕ ಏನಿದೆ ಸಾವಯವ ಬೆಲ್ಲ ಮತ್ತು ಕಬ್ಬಿನ ಹಾಲು ತಯಾರಿಕಾ ಘಟಕ ನಡೆಸ್ತಾ ಬಂದಿದ್ದೀರಿ. ಒಟ್ಟಾರೆ ಎಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಎಷ್ಟು ರೊಕ್ಕ ಹಾಕಿದಿರಿ? ಟೋಟಲ್ ನನಗಿದೆ ಕೋಲ್ಡ್ ಸ್ಟೋರೇಜ್ ರೀ, ಕನ್ಸ್ಟ್ರಕ್ಷನ್ ವರ್ಕು, ಮಷಿನಿಂಗು, ರಾ ಮೆಟೀರಿಯಲು ಎಲ್ಲ ಸೇರಿ ಸಾಧಾರಣ 1.03 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದ್ದಾರೆ. ಇದನ್ನು ನಾನು ಸ್ವಂತ ಸ್ವಲ್ಪ ನಂದು ಬಂಡವಾಳ ಇತ್ತು ಅದನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಸುಮಾರು 35-40 ಲಕ್ಷ ಕೆನರಾ ಬ್ಯಾಂಕ್ ಲೋನ್ ತೊಗೊಂಡಿದ್ದೆ ರೀ. ಆಮೇಲೆ 15 ಲಕ್ಷ ಗೌರ್ಮೆಂಟ್ ಸಬ್ಸಿಡಿ ಬಂದಿದೆ ರೀ. ಬೇರೆ ಬೇರೆ ಸಹಾಯಧನ ಮೂಲದಾಗೂ ಬಂದು ಅದು ಒಂದು ಇನ್ಫಿಕೊಳ್ಳದ ಒಂದು 10 ಲಕ್ಷ, ಬೇರೆ ಬೇರೆ ಸಣ್ಣ ಪುಟ್ಟು ಸರ್ಕಾರದ ಸಹಾಯಧನ ಎಲ್ಲ ಸೇರಿಕೊಂಡು ಸುಮಾರು 1.03 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ ರೀ. ಅದರಲ್ಲಿ ಈಗ ನನಗೆ ರಿಫಂಡ್ ಬರೋದು ಟೈಮ್ ಹಿಡಿಯೋದ ರೀ. ಯಾಕಂದರೆ ನಾನು ಅದು ಪ್ರಾಡಕ್ಟ್ ರೆಡಿ ಮಾಡಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ನೇ ಸೇಲ್ ಆದು ಅದು ಪ್ರಾಫಿಟ್ ಬಂದ ಮೇಲೇ ಆಗಬೇಕು, ಅಲ್ಲಿವರೆಗೆ ಸ್ವಲ್ಪ ತ್ರಾಸ ಆಗ್ತದೆ ರೀ. ಅದಕ್ಕೆ ಬೇರೆ ಬೇರೆ ಸೋರ್ಸ್ ಅಂದರೆ ನಮ್ದೇನು ರೀ ಬರೋದು ಬೇರೆ ಸೋರ್ಸ್ ಅಗ್ರಿಕಲ್ಚರ್ ಒಂದೇ, ಅದು ಬಿಟ್ಟರೆ ಬೇರೆ ಮೂಲಗಳಿಲ್ಲ. ಬೇರೆ ಮೂಲಗಳು ಇಲ್ಲ ಅಂದ್ರೂ ನಾವು ಏನಾದರೂ ಧೈರ್ಯ ಮಾಡಿ ಮುನ್ನುಗ್ಗಬೇಕಾಗಿದ್ದಾರೆ. ಮುನ್ನುಗ್ಗಿದ್ರೇ ರೈತರಿಗೆ ಒಂಥರ ಅವಕಾಶಗಳದಾವೆ. ಇಲ್ಲ ಅಂದರೆ ರೈತರು ಈ ವಾತಾವರಣ, ಈ ಬರಗಾಲ ಪರಿಸ್ಥಿತಿ, ಈ ಮಾರ್ಕೆಟ್ ಪರಿಸ್ಥಿತಿ, ಈ ಲೇಬರು, ಕೆಮಿಕಲು, ಫರ್ಟಿಲೈಸರು ಇದೆಲ್ಲ ನೋಡಿದ್ರೆ ರೈತ ಬಾಳೆ ಮಾಡೋ ಪರಿಸ್ಥಿತಿ ಇಲ್ಲ ರೀ. ಈ ಸಿಚುವೇಶನ್ದಾಗ ನಾವು ಧೈರ್ಯ ತಗೊಂಡು ಮುನ್ನುಗ್ಗಿದ್ದೇನೆ ಬೆಸ್ಟ್ ವೇ. ಈ ಘಟಕದಲ್ಲಿ ಏನೇನು ಮೆಷಿನರಿ ಹಾಕಿದ್ದೀರಿ? ಒಂದು ರೀ, ಫಸ್ಟಿಗೆ ನಾವು ಕಬ್ಬು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಮೇಲೆ ಕ್ಲೀನಿಂಗ್ ಬೇಕ್ರಿ, ಸ್ವಚ್ಛ 100% ಹೈಜೆನಿಕ್ ಮಾಡಬೇಕು. ಒಂದು ಅದು ಕ್ಲೀನ್ ಆದಮೇಲೆ ಜ್ಯೂಸ್ ತೆಗಿಯೋದು ಒಂದು ಮಷಿನ್ ರೀ. ಆಮೇಲೆ ಫಿಲ್ಟರಿಂಗ್ ಮಷೀನು, ಆಮೇಲೆ ಮಿಕ್ಸಿಂಗ್ ಮಷೀನು, ಆಮೇಲೆ ಪ್ರೊಸೆಸಿಂಗ್ ಮಷೀನು. ಪ್ರೊಸೆಸಿಂಗ್ ಆದಮೇಲೆ ಟೆಸ್ಟಿಂಗು, ಅದರದ್ದು ಕಂಟೆಂಟ್ಸು ಇದು ಅದರದ್ದು ಲೈಫು ಎಲ್ಲನೂ ಟೆಸ್ಟ್ ಆಗಬೇಕಾಗತ್ತೆ. ಆ ಟೆಸ್ಟ್ ಆದಮೇಲೆ ಫಿಲ್ಲಿಂಗ್ ಲೈನು, ಫಿಲ್ಲಿಂಗ್ ಮಷೀನು. ಫಿಲ್ಲಿಂಗಿಗೆ ರಾ ಮೆಟೀರಿಯಲ್ ಬರ್ತದೆ, ಬಾಟಲು, ಕ್ಯಾಪು, ಲೇಬಲು ಇದೆಲ್ಲ ಇದೆಲ್ಲನೂ ರೆಡಿ ಮಾಡಿಕೊಂಡು ನಾನು ಯೂನಿಟ್ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಈಗ ಸಾವಯವ ಬೆಲ್ಲ ತಯಾರಿಸ್ತೀರಾ, ಕಬ್ಬಿನ ಹಾಲು ತಯಾರಿಸ್ತೀರಿ, ಇದರ ಗುಣಮಟ್ಟ ಹೇಗೆ ಕಾಪಾಡ್ಕೊಂಡು ಬರ್ತೀರಿ? ಇದನ್ನೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋದಾಗಲಿ, ಇದನ್ನು ಮೂಲತಃ ಯಾವ ರೀತಿ ಮಾಡಿದರೆ ಅದರದ್ದು ಲೈಫ್ ಬರ್ತೈತಿ ಅನ್ನೋದಾಗಲಿ, ನನಗೆಲ್ಲ ಮಾರ್ಗದರ್ಶನ ಮಾಡಿದವರು CFTRI ಮೈಸೂರದವರು. ಅವ್ರ ಮಾರ್ಗದರ್ಶನ ಮೇಲೆ ನಾನು ಮಾಡ್ತೀನಿ ರೀ. ನಾನು ಮಾಡಿದ ಪ್ರಾಡಕ್ಟನ್ನು ಅವ್ರ ಕಡೆ ಕಳಿಸಿ ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿಸಿ ಇದರಲ್ಲಿ ಏನಿದೆ, ಇದು ಎಷ್ಟು ಲೈಫ್ ಬರ್ತದೆ, ಇದರ ಸೆಲ್ಫ್ ಲೈಫ್ ಏನು, ಅದನ್ನೆಲ್ಲನೂ ಅವ್ರ ಕಡೆಯಿಂದ ರಿಪೋರ್ಟ್ ತೊಗೊಂಡು ಪ್ರತಿ ಹಂತದಾಗ ಅವ್ರ ಮಾರ್ಗದರ್ಶನ ಮೇಲೆ ಮೂವ್ ಆಗ್ತೀನಿ ರೀ. ನನ್ನ ಕಡೆ ಕೆಲವು ಮಷಿನ್ ಅದಾವೆ ರೀ. ಕೆಲವು ಮಷಿನ್ ಅಂದರೆ ಏನು ರೀ, ಬ್ರಿಕ್ಸ್ ಟೆಸ್ಟ್ ಮಾಡ್ತೀವಿ, PH ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಏನಾದರೂ ನಾರ್ಮಲ್ ಆಗಿ ಏನಾದರೂ ವೇರಿಯೇಷನ್ ಕಂಡು ಬಂದರೆ ಇಮಿಡಿಯೇಟ್ ಆಗಿ ನಾವು ಮೈಸೂರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರ ಮಾರ್ಗದರ್ಶನ ಮಾಡ್ತಾರೆ, ಅದನ್ನು ಕ್ಲೀನ್ ಮಾಡ್ಕೋತೀವಿ. ಈಗ ಈ ಉತ್ಪನ್ನಗಳನ್ನು ನೀವೇನು ತಯಾರು ಮಾಡ್ತೀರಾ, ಇದನ್ನು ಮಾರುಕಟ್ಟೆ ಹೇಗೆ ಮಾಡ್ತೀರಿ? ಸರ್, ನನಗಿರೋದು ಈಗ ಮಾರುಕಟ್ಟೆದು ಒಂದೇ ಸಮಸ್ಯೆ ರೀ. ಮಾರ್ಕೆಟ್ನಾಗ ನಾನು ಪ್ರಾಡಕ್ಟ್ ರೆಡಿ ಮಾಡ್ಕೊಂಡು ಹೋದ್ರೆ ಬೇರೆ ಬೇರೆ ಮಾರಾಟಗಾರರಿಗೆ ಮತ್ತು ಕೆಲವೊಂದು ಹೈಫೈ ಮಾರ್ಕೆಟು, ಇನ್ನೊಂದು ಕೋಲ್ಡ್ ಡ್ರಿಂಕ್ಸ್ ಹೌಸೋ, ಹೋಟೆಲೋ, ಇವ್ರಿಗೆಲ್ಲ ನಾ ಕೇಳಕ್ ಹೋದ್ರೆ ಅವರು ಮಾರ್ಜಿನ್ ಕೇಳ್ತಾರೆ. ಮಾರ್ಜಿನ್ ಕೇಳ್ತಾರೆ ಅಂದ್ರೆ ತಪ್ಪಲ್ಲ ರೀ, ಅವ್ರ ಮಾರ್ಕೆಟ್ ಅವ್ರ ಉದ್ಯೋಗ ಐತಿ, ಅವ್ರು ಕೇಳ್ತಾರೆ ಅವ್ರಿಗೆ ಲಾಭ ಬೇಕು. ಲಾಭ ಬೇಕಂದ್ರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ಲಿಮಿಟ್ನಾಗ ಕೇಳಿದ್ರೆ ಏನು ಅಡ್ಡಿಲ್ಲ, ನಾವು ಅವ್ರ ಜೋಡಿ ಕಮಿಟ್ ಮಾಡ್ಬೋದು. ನಾವು ಪ್ರೊಡಕ್ಷನ್ ರೆಡಿ ಮಾಡೋ ಪ್ರೊಡಕ್ಟ್ಗಿಂತ ಜಾಸ್ತಿ ನಮ್ಮ ಮಾರ್ಜಿನ್ಗಿಂತ ಜಾಸ್ತಿ ಅವ್ರ ಮಾರ್ಜಿನ್ ಕೇಳ್ತಾರೆ, ಅಲ್ಲಿ ನಮಗೆ ಕೊಡೋಕ್ಕಾಗೋದಿಲ್ಲ. ಒಂದು ವೇಳೆ ನಾವು ಕೊಟ್ಟರು ನಮ್ಮ ಮಾರ್ಜಿನ್ ನಾವು ಇಟ್ಕೋತೀವಿ, 5-10 ರೂಪಾಯಿ ನಾವು ಮಾರ್ಜಿನ್ ಇಟ್ಕೋತೀವಿ, ಅವ್ರಿಗೆ ಒಂದು 5 ರೂಪಾಯಿ ಕೊಟ್ಟರು ಏನು ಅಡ್ಡಿಲ್ಲ, ಕಸ್ಟಮರ್ಗೆ ಯೋಗ್ಯ ರೇಟ್ ಹೋಗ್ತದೆ. ಅದು ಬಿಟ್ಟು ಅವರು ಜಾಸ್ತಿ ಕೇಳಿದ್ರೆ ನಮ್ಮ ಮಟೀರಿಯಲ್ ಯೂಸ್ ಮಾಡುವಂಥ ಕಸ್ಟಮರ್ಗೆ ರೇಟ್ ಹೊರೆ ಹಾಕೈತ್ರಿ. ಹೊರೆ ಆಯ್ತಂದ್ರೆ ಮಾರ್ಕೆಟ್ನಾಗ ಮೂವ್ ಆಗೋದು ತ್ರಾಸ ಆಗುತ್ತೆ ರೀ. ಇದನ್ನೆಲ್ಲ ವಿಚಾರ ಮಾಡಿಕೊಂಡು ನಾನೀಗ ಏನು ಮಾಡ್ತಾ ಇದ್ದೇನೆ ರೀ, ವಾಟ್ಸಪ್ಪು ಫೇಸ್ಬುಕ್ಕು ಮಾಧ್ಯಮಗಳ ಮುಖಾಂತರ ನಾನು ಜನರಿಗೆ ಸಂದೇಶನ ಮುಟ್ಟಿಸೋದು, ಇದು ವಸ್ತು ಹಿಂಗದ, ಇದು ಹಿಂಗದ, ಆರೋಗ್ಯಕರ ವಸ್ತು ಅದ, ಇದನ್ನು ನೀವು ಯೂಸ್ ಮಾಡಿರಿ ಅಂತೇಳಿ ಅವರಿಗೆ ಮೆಸೇಜ್ ಮುಟ್ಟಿಸ್ತೀವಿ. ಅದನ್ನು ನೋಡಿಕೊಂಡು ಅವರು ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫೋನ್ ಮುಖಾಂತರ, ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕನ್ನೋದು ಆರ್ಡರ್ ಮಾಡ್ತಾರೆ, ಅಷ್ಟು ಅಮೌಂಟನ್ನು ಅವರು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ನಾವು ಅಷ್ಟು ಕೊರಿಯರೋ ಅಥವಾ ಈ VRLಲೋ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಇದ್ರ ಮುಖಾಂತರ ಅವ್ರಿಗೆ ಮಟೀರಿಯಲ್ ಮುಟ್ಟಿಸ್ತೀವಿ. ನಮ್ಮ ಪ್ರಾಡಕ್ಟು ನೇರವಾಗಿ ಬಳಕೆದಾರರಿಗೆ ಮುಟ್ತದೆ, ಯೋಗ್ಯ ರೇಟ್ನಾಗ ಮುಟ್ತದೆ ಅಂತ ನನಗೆ ತೃಪ್ತಿ ಇದೆ ರೀ. ಮೀಡಿಯೇಟರ್ಗೆ ಕಮಿಷನ್ ಕೊಟ್ಕೊಂಡು ಮಾಡಿಕೊಂಡು ಮಾಡೋಕ್ಕಿಂತ ಇದು ಬೆಟರು ಅಂತ ನಾನು ಅನಿಸಿಕೆ ರೀ. ಇದರ ಜೊತೆಗೆ ನಾನು ಏನು ಮಾಡ್ತೀನಿ ರೀ, ಈಗ ನಮ್ಮದೇ ದ್ರಾಕ್ಷಿ, ಒಣ ದ್ರಾಕ್ಷಿ, ಅದಕ್ಕೆ ಕೆಮಿಕಲ್ ಪ್ರೊಸೆಸ್ ಕಮ್ಮಿ ಮಾಡ್ತೀವಿ ರೀ ನಾವು. ಈ ಉದಾಹರಣೆ ಈಗ ಎಲ್ಲ ರೈತರು ಏನು ಮಾಡ್ತಾರೆ, ಮಾರ್ಕೆಟ್ ಅಟ್ರಾಕ್ಷನ್ ಸಲುವಾಗಿ ಈ ಗಂಧಕ ಅಂತ ಬರ್ತದೆ ರೀ, ಸಲ್ಪರ್ ಟ್ರೀಟ್ ಮಾಡ್ತಾರೆ. ನಾವು ಅದು ಸಲ್ಪರ್ ಟ್ರೀಟ್ ಮಾಡೋದಿಲ್ಲ ರೀ, ಅದನ್ನು ನಾವು ನ್ಯಾಚುರಲ್ ನೆರಳಿನಲ್ಲಿ ಒಣಗಿಸಿ ಅದನ್ನು ದ್ರಾಕ್ಷಿನ ನಾವು ಮಾರ್ಕೆಟಿಗೆ ಕೊಡ್ತಾ ಇದ್ದೀನಿ ರೀ. ಅದು ಒಳ್ಳೆಯ ರಿಪ್ಲೈ ಬರ್ತಾ ಇದ್ದಾರೆ, ಜನ ಬೇಡಿಕೆ ಐತಿ. ಈ ಸಾಧಾರಣ ಒಂದು ವಾರದಾಗ 1 ಕ್ವಿಂಟಲ್ 1.5 ಕ್ವಿಂಟಲ್ ಮನುಕ್ಕೆ ನಾನು ಡೈರೆಕ್ಟ್ ಮಾರ್ಕೆಟ್ ಮಾಡಿದ್ದೀನಿ, ಅದು ಕಮ್ಮಿ ರೇಟಿಗೆ. ಮಾರ್ಕೆಟ್ನಾಗೆಲ್ಲ 170-180 ಮಾರ್ತಾರೆ, 110 ಐತೆ ರೀ ರೇಟು. ನಾನು ಕೊಡೋದು ಒಂದು ಫಿಕ್ಸ್ ರೇಟ್ 150 ರೂಪಾಯಿ, ಟ್ರಾನ್ಸ್ಪೋರ್ಟ್ ಅವ್ರ ಕಡೆ ಇಷ್ಟು ಮಾಡಿದರೆ 160 ರೂಪಾಯಿ ಕೆಜಿ ಅವ್ರ ಮನೆಗೆ ಮಾಲ್ ಮುಟ್ತದೆ. ಇದು ಒಂದು ಒಳ್ಳೆಯ ಸರ್ವಿಸು ಮತ್ತು ರಿಪ್ಲೈ. ನನ್ನ ಬಳಕೆದಾರ ಏನದಾರ ಅವರು ಎಲ್ಲ ಕ್ವಾಲಿಟಿ ಚಲೋ ಐತಿ, ನಮ್ಗೆ ಇನ್ನಿಷ್ಟು ಬೇಕು, ಆಜುಬಾಜುಕಿನವ್ರಿಗೆ ಹೇಳ್ತಾರೆ, ಈ ಥರ ಅದು ಒಂದು ಮಾರ್ಕೆಟ್ ಚಲೋ ಸಂಪರ್ಕ ಆಗಿದೆ ರೀ ನನಗೆ. ಈಗ ಸಾವಯವ ಬೆಲ್ಲ ತಯಾರಿಕೆಗೆ ಮೂಲವಾಗಿ ಕಬ್ಬು ಬೇಕು. ಈಗ ಕಬ್ಬನ್ನ ಹೇಗೆ ನೀವು ಕೊಳ್ತೀರಾ, ಹೇಗೆ ನಿಮಗೆ ಸಿಗತ್ತೆ? ನಮ್ಮದು ಕೃಷ್ಣಾ ನದಿ ಬೆಲ್ಟ್ ಇರೋದರಿಂದ ರೀ, ಎರಡು ಬಾಜು ರೀ, ಆ ಕಡೆ ಜಮಖಂಡಿ ಪಕ್ಕ ಬಂತು, ಈ ಕಡೆ ಸಾವಳಿಗೆ ಬಂತು, ಅಪ್ ಟು ಮಹಾರಾಷ್ಟ್ರ ಹಿಡ್ಕೊಂಡು ಇದು ಈಗೆಲ್ಲ ನಮ್ಮದು ಕೃಷ್ಣಾ ನದಿ ನೀರಾವರಿ ಜಾಗ ಇರೋದರಿಂದ ಕಬ್ಬು ಸಾಕಷ್ಟು ಬೆಳೀತಾರೆ. 12 ತಿಂಗಳು ಕಬ್ಬು ಸಿಗ್ತದೆ ರೀ ನಮ್ಗೆ. ಫ್ಯಾಕ್ಟ್ರಿ ಸೀಸನ್ನಾಗ ಅಷ್ಟೇ ಅತ್ತೇನಲ್ಲ ರೀ, ಫ್ಯಾಕ್ಟ್ರಿ ಸೀಸನ್ನಾಗ ಭಾಳ ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಉತ್ಪನ್ನ ಇರ್ತದೆ. ಅಂದ್ರೆ ಸುತ್ತಮುತ್ತ ಎಲ್ಲ ಕಬ್ಬು ಬೆಳೀತಾರೆ? ಸುತ್ತಮುತ್ತಲು ಕಬ್ಬು ಬೆಳೀತಾರೆ, ನದಿ ದಂಡಿ ಕಬ್ಬು ಬೆಳೀತಾರೆ, ನದಿ ಬಿಟ್ಟು ಹೊರಗಡೆ ದ್ರಾಕ್ಷಿ ದಾಳಿಂಬೆ ಬೇರೆ ಬೇರೆಗಳನ್ನ ಬೆಳೀತಾರೆ. ಈ ನಾನು ಮಾಡಬೇಕಾದ ಆರ್ಗ್ಯಾನಿಕ್ ಕಬ್ಬು, ಆರ್ಗ್ಯಾನಿಕ್ ಕಬ್ಬು ನಂದು ಸ್ವಲ್ಪ ಕೆಪಾಸಿಟಿ ಇದ್ದಷ್ಟು ನಾನು ಸ್ವಂತ ಬೆಳ್ಕೋತೀನಿ ರೀ. ಅದನ್ನು ಬಿಟ್ಟು ನಮ್ಮ ಸುತ್ತಲೂ ಕೆಲವು ಜನ 100% ಆರ್ಗ್ಯಾನಿಕ್ ಬೆಳೆಯುವಂಥ ರೈತರು ಇದ್ದಾರೆ. ಆ ರೈತರು ಎಲ್ಲರೂ ನಮ್ಮ ಈ ಕನ್ನೇರಿ ಸ್ವಾಮೀಜಿಯವರು ಮಾರ್ಗದರ್ಶನದಾಗ ಆರ್ಗ್ಯಾನಿಕ್ ಮಾಡ್ತಾರೆ. ಯಾರು ಮಾಡ್ತಾರೆ ಅನ್ನೋದು ನಮ್ಮ ಟೀಮ್ನಾಗೆಲ್ಲ ಗೊತ್ತಿದ್ದೈತಿ ರೀ. ಆ ರೈತರ ಕಡೆಯಿಂದ ನಾವು ಕಬ್ಬು ಖರೀದಿ ಮಾಡ್ತೀವಿ ರೀ. ಖರೀದಿ ಮಾಡ್ತೀವಿ ಅಂದರೆ ಇದ್ರ ಉದ್ದೇಶ ಏನು ರೀ, ಪಾಪ ಅವರು ಆರ್ಗ್ಯಾನಿಕ್ ಮಾಡಿರ್ತಾರೆ ಅಂದರೆ ಅವ್ರಿಗೊಂದು ಒಳ್ಳೆ ಬೆಲೆ ಸಿಗಬೇಕು. ಫ್ಯಾಕ್ಟ್ರಿಯವರಂತೂ ಇದ್ದ ರೈತರ ಜೊತೆಗೇನೆ ಬೆಲೆ ಕೊಡೋರು ಅವರು. ಆರ್ಗ್ಯಾನಿಕ್ ಅದಾರ ಅಂತ ಇವ್ರಿಗೇನು ಜಾಸ್ತಿ ಕೊಡೋಕೆ ಹೋಗೋದಿಲ್ಲ ರೀ. ನಾವೇನು ಮಾಡ್ತೀವಿ ರೀ, ಆರ್ಗ್ಯಾನಿಕ್ ಪ್ಯೂರ್ ಬೆಳೆದವ ಇದ್ದಂದ್ರೆ ಫ್ಯಾಕ್ಟ್ರಿ ರೇಟ್ಗಿಂತ 100-150 ರೂಪಾಯಿ ನಾವು ಜಾಸ್ತಿ ಕೊಟ್ಟು ಆ ಕಬ್ಬನ್ನು ನಾವು ತಗೊಂಡು ಆರ್ಗ್ಯಾನಿಕ್ ಒಳಗೇನೆ ಕೆಮಿಕಲ್ ಫ್ರೀ ಪ್ರೊಸೆಸ್ ಮಾಡಿ ಬೆಲ್ಲ ಕಾಕ್ವಿ ಬೆಲ್ಲದ ಪೌಡ್ರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ನಾವು ಕಸ್ಟಮರ್ ಕೊಡ್ತೀವಿ ರೀ. ನಮ್ಮದು ಒಂದೇ ಉದ್ದೇಶ ರೀ, ಆರ್ಗ್ಯಾನಿಕ್ ಒಳಗೆ ಮಾಡಿದ್ದು ಜನರಿಗೆ ಒಳ್ಳೆಯ ಆಹಾರ ಸಿಗಲಿ ಅಂಥೇಳಿ ಸ್ವಾಮೀಜಿಯವ್ರ ಮಾರ್ಗದರ್ಶನ ಮೇಲೆ ನಾವು ಮಾಡ್ತಾ ಇದ್ದೀವಿ ರೀ. ಈಗ ಕಬ್ಬಿನ ಹಾಲನ್ನು ಹೇಗೆ ಮಾರಾಟ ಮಾಡ್ತೀರಿ? ಕಬ್ಬಿನ ಹಾಲಾದರೂ ಮಾರ್ಕೆಟಿಂಗ್ದು ಅದೇ ಪರಿಸ್ಥಿತಿ ಸರ. ಈಗ ನಾವು ಯಾರಾದರೂ ನೇಮಿಸಿ ಅವ್ರ ಮುಖಾಂತರ ಕೊಡಬೇಕಂದ್ರೆ ದೊಡ್ಡ ಪ್ರಮಾಣ ಮಾಡ್ಬೇಕು ರೀ, ಅವ್ರಿಗೆಲ್ಲ ಮಾರ್ಜಿನ್ ಕೊಡಬೇಕು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೊಡಬೇಕು, ಅಡ್ವರ್ಟೈಸ್ ಮೆಟೀರಿಯಲ್ ಕೊಡಬೇಕು. ಆ ಇದನ್ನು ನಾವು ಇನ್ನೂ ಕೈ ಹಾಕಿಲ್ಲ ರೀ. ಈಗೇನು ಮಾಡ್ತಾ ಇದ್ದೀವಿ ರೀ, ನಮ್ಮದು ಇಂಥ ಪ್ರಾಡಕ್ಟ್ ಐತಪ್ಪ ಅಂತ ಅವ್ರಿಗೆ ಹೇಳ್ತೀವಿ ರೀ. ನಾವು ಹೇಳಿದ್ಮೇಲೆ ಆಯ್ತು ರೀ, ನಮಗೆ ಇಷ್ಟು ಕೊಡ್ರಿ ಅಂತಾರೆ ಅವರು. ಅವ್ರು ಏನು ಆರ್ಡರ್ ಮಾಡ್ತಾರೋ ಅಷ್ಟು ಕೇಸ್ ನಾವು ತಯಾರು ಮಾಡ್ತೀವಿ ರೀ. ಒಂದು ಬಾಕ್ಸ್ನಾಗ 30 ಬಾಟಲ್ ಇರ್ತಾವೆ ರೀ, 30 ಬಾಟಲ್ ಒಂದು ಕೇಸು. ನಾವು ಕೊಡೋದವರಿಗೆ 15, 18, 25 ಈ ರೇಂಜ್ನಾಗ. ಆ ಪ್ಯಾಕಿಂಗ್ ಕ್ವಾಲಿಟಿ ಮೇಲೆ ರೇಟ್ ಡಿಫ್ರೆನ್ಸ್ ಆಗುತ್ತೆ ರೀ. ಗ್ಲಾಸ್ ಬಾಟಲು, ಪೆಟ್ ಬಾಟಲು, PVC ಬಾಟಲು, PVC ಪೌಚು, ಈ ಥರ 4 ವೆರೈಟಿ ನಾವು ಪ್ಯಾಕ್ ಮಾಡ್ತೀವಿ ರೀ. ಆಯಾ ಇದ್ರ ಮೇಲೆ ರಿಟೇಲ್ ಮಾರೋರಿಗೆ 4-5 ರೂಪಾಯಿ ಮಾರ್ಜಿನ್ ಮೇಲೆ ನಾವು ಅದನ್ನು ಬಿಸ್ನೆಸ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರಿ. ನಮಗೂ 3-4 ರೂಪಾಯಿ ನಾವು ಮಾರ್ಜಿನ್ ಇಟ್ಕೋತೀವಿ ರೀ. ಇಟ್ಕೊಂಡು ಸ್ಲೋ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ರೀ. ಆದರೆ ನೇರ ಮಾರ್ಕೆಟ್ ರೀ, ಯಾವ ಏಜೆನ್ಸಿ ಮುಖಾಂತರ ಕೊಡ್ತಾ ಇಲ್ಲ ರೀ ಇನ್ನು. ಅಂದರೆ ನೇರವಾಗಿ ಗ್ರಾಹಕರಿಗೆ ಮಾರ್ತಾ ಇದ್ದೀರಿ? ನೇರವಾಗಿ ಗ್ರಾಹಕರಿಗೇನ ಮುಟ್ಲಿ, ಒಳ್ಳೆಯ ಕ್ವಾಲಿಟಿ ಇರ್ತದ, ಹೆಲ್ದಿ ಪ್ರಾಡಕ್ಟ್ ಅದ, ಮೀಡಿಯೇಟರ್ ಕೈಯಾಗಿ ಸಿಕ್ಕು, ನಾವು ಅವರಿಗೆ ಲಾಭ ಮಾಡಿ ನಮ್ಮ ಗ್ರಾಹಕರಿಗೆ ಅದನ್ನ ಬೆಲೆ ವಾರ್ಡ್ ಮಾಡಿ ಅವ್ರಿಗೆ ವಜ್ಜಿ ಮಾಡೋ ಉದ್ದೇಶ ನಮ್ದಿಲ್ಲ ರೀ. ನಮ್ದು ಏನೇ ಇದ್ರು ನೇರವಾಗಿ ಗ್ರಾಹಕರಿಗೇನೆ ಕೊಡಬೇಕು ಅಂತೇಳಿ ಒಂದು ಗುರಿ ಇಟ್ಕೊಂಡು ಹೊಂಟಿದ್ವಿ. ಈಗ ನಿಮ್ಮ ಗ್ರಾಹಕರು ಎಲ್ಲೆಲ್ಲಿದ್ದಾರೆ? ಈಗ ನನ್ನ ಇದ್ರ ಪ್ರಕಾರ ಆಂಧ್ರದಾಗ ಒಂದು 2-3 ಸಿಟಿ ಅವ್ರು, ಕರ್ನೂಲು ಆಜುಬಾಜು ಆ ಕಡೆ ಒಂದು 4-5 ಕಸ್ಟಮರ್ ಅದಾರೆ. ಆಮ್ಯಾಗ ರಾಯಚೂರು ಹೋಗ್ತದ ರೀ, ಬಳ್ಳಾರಿ ಹೋಗ್ತದ ರೀ, ತೋರನ್ಗಲ್ಲು, ಆಮೇಲೆ ಕೊಪ್ಪಳ ಈ ಸೈಡಿಗೆ ಆಯ್ತು ರೀ. ಇದ್ಬಿಟ್ರೆ ಬೆಂಗಳೂರು, ತುಮಕೂರು, ಶಿರಾ, ಮೈಸೂರು, ಉಡುಪಿ, ಈ ದಕ್ಷಿಣ ಕರ್ನಾಟಕ ಮತ್ತು ಈ ಕರಾವಳಿ ಭಾಗಕ್ಕೆ ಜಾಸ್ತಿ ಹೋಗ್ತದೆ ರೀ. ನಮ್ಮ ಲೋಕಲ್ ಏರಿಯಾದಾಗ ಕಡಿಮೆ ರೀ. ಲೋಕಲ್ ಅಂದರೆ ನಮ್ಮ ಬಿಜಾಪುರ, ಬಾಗಲಕೋಟೆ, ಬೆಳಗಾವ್ ಈ ಏರಿಯಾದಾಗ ಕಮ್ಮಿ ರೀ. ಮತ್ತು ಧಾರವಾಡ, ಹುಬ್ಬಳ್ಳಿ ಜಾಸ್ತಿ ಹೋಗ್ತದೆ ರೀ. ಈಗ ನಿಮ್ಮ ಉತ್ಪನ್ನಗಳನ್ನು ಗ್ರಾಹಕರು ಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಈಗ ನಾವು ಸದ್ಯಕ್ಕೆ ಇಟ್ಟದ್ದು ಎಲ್ಲಿ, ನಾವು ಏಜೆಂಟ್ರಿಲ್ಲ, ನಮ್ಮ ಪ್ರತಿನಿಧಿಗಳಿಲ್ಲ ರೀ. ನಮ್ಮದು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ರೀ. ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಅಡ್ರೆಸ್ಸು ಇದು ಡೀಟೇಲ್ಸ್ ಕೊಟ್ಟರೆ ನಾವು ಅವರಿಗೆ ಯಾವ ಮಟೀರಿಯಲ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಮತ್ತು ಅದರ ಟ್ರಾನ್ಸ್ಪೋರ್ಟ್ದು ಏನಾಗುತ್ತೆ ಅನ್ನೋದು ಡೀಟೇಲ್ಸ್ ಕೊಡ್ತೀವಿ ರೀ. ಅವ್ರು ಆ ಪ್ರಕಾರ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಾರೆ, ನಾವು ಇಲ್ಲಿಂದ ಮಾಲ್ ಡಿಸ್ಪ್ಯಾಚ್ ಮಾಡ್ತೀವಿ. ನೇರವಾಗಿ ಅವ್ರ ಮನೆಗೇನೆ ಮಾಲ್ ಮುಟ್ತದೆ ರೀ. ಅವ್ರು ಎಲ್ಲಿ ಹೋಗಿ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು ಇಲ್ಲ ರೀ. ಕೊರಿಯರ್ ಸರ್ವಿಸ್ ನಮ್ಮದು ಪ್ರೊಫೆಷನಲ್ ಕೊರಿಯರ್ದವ್ರ ಜೋಡಿ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅವರು ಸೀದಾ ನಾವು ಎಲ್ಲಿ ಅಡ್ರೆಸ್ ಕೊಟ್ಟಿರ್ತೀವೋ ಆ ಮನೆಗೇನೆ ಮುಟ್ಟಿಸ್ತಾರೆ. ಒಂದು ವೇಳೆ ಎಂಟ್ರಿ ಏರಿಯಾ ಇತ್ತು, ಅಲ್ಲಿ ಏನೋ ಸರ್ವಿಸ್ ಅನುಕೂಲ ಇದ್ದಿದ್ದಿಲ್ಲ ಅಂದರೆ ಆ ಕಸ್ಟಮರ್ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಅವ್ರಿಗೆ ಫೋನ್ ಮಾಡ್ತಾರೆ, ಆ ಕಸ್ಟಮರ್ ಬಂದು ಪಿಕ್ ಮಾಡ್ಕೋತಾರೆ. ಈಗ ಒಟ್ಟಾರೆ ಹೇಳಬೇಕಾದ್ರೆ ಈ ಘಟಕ 1.5 ವರ್ಷದಿಂದ ನಡೆಸ್ತಾ ಇದ್ದೀರ, ಇದು ಲಾಭದಾಯಕನ ಹೇಗೆ? ಅದು ಪ್ಲ್ಯಾನ್ ನೋಡಿದರೆ ನಾವು ಪೇಪರ್ ಪೆನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡೋದು ಲಾಭ ಅನ್ನಿಸ್ತದೆ ಸರ್. ಯೂನಿಟನ್ನು ನಾವು ಪ್ರಾಕ್ಟಿಕಲಿ ನಡೆಸೋದಂದ್ರೆ ತುಂಬ ಕಠಿಣ ಇದೆ ರೀ. ಸದಾನ ಇದನ್ನು ಗೆದ್ದರೆ ನಾವೊಂದು ಯುದ್ಧ ಗೆದ್ದಂಗೆ ರೀ, ಆ ಕಂಡೀಷನ್ನೇ ಆಗಿದೆ ರೀ. ನೀವು ಒಂದೇ ಥರ ಅಲ್ಲ ರೀ, ಕ್ಲೈಮೆಂಟು, ಕರೆಂಟು, ಲೇಬರು ಇವೆಲ್ಲ ಸಮಸ್ಯೆಗಳಿರ್ತಾವೆ ರೀ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ಈ ಲೈನ್ ಕ್ರಾಸ್ ಮಾಡಬೇಕಂದ್ರೆ ಕಠಿಣ ಇದೆ ಸರ್. ಪ್ರೊಡಕ್ಟ್ ಮಾಡೋದು ಈಸಿ ರೀ, ಮಾರ್ಕೆಟ್ ಮಾಡೋದು ಅದಕ್ಕಿಂತ ಟಫ್ ಇದೆ ರೀ. ಒಳ್ಳೆಯದು ತವನಪ್ಪ ಅವರೇ, ನಿಮಗೆ ಈ ಒಂದು ಘಟಕ ಏನು ನಡೆಸ್ತಾ ಇದ್ದೀರಾ ಅದರಲ್ಲಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತೀವಿ. ಜೊತೆಗೆ ಈಗ ನಮ್ಮ ರೈತರು ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು ಮಾರ್ಗದರ್ಶನ ಬೇಕು ಅಂದರೆ ತಮ್ಮ ಫೋನ್ ನಂಬರ್ ಕೊಡ್ತೀರಾ ಹೇಗೆ? ಯಾರಿಗೇ ಆದರೂ, ಯಾರೇ ರೈತರು, ನಾವು ಒಂದು ಏನಾದರೂ ಮಾಡಿ ನಮ್ಮದೇ ಆದಂಥದ್ದೊಂದು ಯೂನಿಟ್ ಹಾಕ್ಕೊಂಡು ನಾವು ಬೆಳೆಯುವಂಥ ಬೆಳೆಗಳಿಗೆ ಯೋಗ್ಯ ಬೆಲೆ ತಗೊಳ್ಬೇಕು, ಅದರದ ವ್ಯಾಲ್ಯೂ ಎಡೆಡ್ ಪ್ರಾಡಕ್ಟ್ ರೆಡಿ ಮಾಡಬೇಕು ಅಂದರೆ ಮೌಲ್ಯವರ್ಧನೆ ಮಾಡಬೇಕು ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ನನಗೇನು ಮಾಹಿತಿ ಐತಿ ಆ ಸಲಹೆ ಸೂಚನೆಗಳನ್ನು ನಾನು ಕೊಡ್ಲಿಕ್ಕೆ ಸದಾ ತಯಾರಿದ್ದೀನಿ ರೀ. ಯಾರೇ ರೈತರು ನಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನನ್ನ ಫೋನ್ ನಂಬರು 8978704848100008. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಲಹೆ ಸೂಚನೆಗಳನ್ನು ಬೇಕಾದರೆ ಪಡಿಬೋದು. ಈ ಒಂದು ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ತವನಪ್ಪ ಅವರಿಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಶಿವಯನ್ನ ಬಾರದೆ ವನ್ನಾದರ ಹರ ಹರ. ಕೆ ಸೋತನ ಕರೆದು ಅರಗಂದ ಪೇಳಿದ ಕರನಂದ ಮಾತೇಗ ಹರನ ಪದವಿಯ ಪಾತ ಹರನಂದ ಮಾತೇಗ ಹರನ ಪದವಿಯ ಪಾತ ತುರಳಯ ಮನ ಬಾಜೆಗ ಚಕದಾರೋ ಪಾದೆ ಯೋಶಯಾಗೆ ತಾತು ಸಪ್ತಕದಾರೋ ಪಾದೆ ವರ್ಮ ಐದು ರ ಮೋರ ಮಾಯ